ಆಕಾಶವಾಣಿ ಕಲಬುರಗಿ, ವೇಳೆ 6:50. ಕಾರ್ಯಕ್ರಮ ಕೃಷಿ ರಂಗ. ಬೆಳಗ್ಗೆಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನವಾದನ ಕೇಳಿದ್ರಿ. ರೈತ ಬಂಧವರ ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ, ತಜ್ಞವಾಣಿ, ಕಾಳಗೀಯ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೊಡನೆ ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ ಕುರಿತು ಸಂದರ್ಶನ ಕೇಳ್ತೀರಿ. ಆಮೇಲೆ ಲಕ್ಷ್ಮೀಬಾಯಿ ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳ್ತೀರಿ. ಇನ್ನು ಇಂದಿನ ಕೃಷಿರಂಗ ಮುಗಿಸುವಂತಹ ಹೊತ್ತಾಯಿತು. ಮತ್ತೆ ನಾಳೆ ಭೇಟಿಯಾಗೋಣಂತ ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 7 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಏರ್ ನೆಕ್ಸ್ಟ್ ಇದೀಗ ಆರಂಭವಾಗುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75 ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್.